ಸರ್, ನಂದು ಜಮೀನ್ ಇರೋದು ತಂದೆ ಕಾಲದ್ದು 3 ಎಕರೆ ಇದೆ, ಅದು ಯೂಸ್ ಮಾಡ್ತಿಲ್ಲ. ಅದನ್ನು ರೈಲ್ವೆ ರೋಡ್ ಅದು ಇದು ಹೋಗಿ ದಾರಿ ಸಮಸ್ಯೆಯಿಂದ ಅದು ಮುಟ್ತಾ ಇಲ್ಲ. ನಾನು 1.75 ಎಕರೆ ಬೆಂಗಳೂರಿಂದ ಬಂದು ತಗೊಂಡಿದ್ದೆ, ಕುರ್ಮಡಿಕೆರೆ ಗ್ರಾಮದಲ್ಲಿ ತಗೊಂಡಿದ್ದು ಬೆದ್ಲದು. ತಗೊಂಡಾಗಿಂದನು ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ನೀರಾವರಿ ಮಾಡ್ಕೊಂಡಿದ್ರ? ನೀರಾವರಿ ಮಾಡಿದೆ, ಬೋರ್ವೆಲ್ ಹಾಕ್ಸಿದ್ದೆ, ಬಟ್ ನನಗೆ ಬೋರ್ ಒಳ್ಳೆ ಬೋರ್ ಯಾವ್ದು ಸಿಗ್ಲಿಲ್ಲ. ನಾನು ನಿಂಬೆ ಗಿಡ ಹಾಕಿ 5 ವರ್ಷ 5.5 ವರ್ಷ ಆಯ್ತು. ಆ ನಿಂಬೆ ಗಿಡ ಹಾಕ್ದಾಗಿಂದ ಇದೇ ವರ್ಷ ಮಳೆ ಚೆನ್ನಾಗಿ ಬಂದಿರೋದು, ಇದೇ ವರ್ಷ ನೀರಾಗಿರೋದು ಅದಕ್ಕೆ. ಆದ್ರೂ ಸತ್ತೋಗಿಲ್ಲ, ಯಾಕಂದ್ರೆ ನಾನು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಿರೋದ್ರಿಂದ ಅದು ಯಾವ್ದೇ ಕಾರಣಕ್ಕೂ ಅದು ಸತ್ತೋಗಕ್ಕೆ ಚಾನ್ಸ್ ಆಗ್ಲಿಲ್ಲ. ಮತ್ತೆ ಬಿಸಿಲು ಕಾಲದಲ್ಲಿ ತುಂಬಾ ಬಿಸಿಲಾಯ್ತು, ನೀರಿಲ್ದಾಯ್ತು. ಅವಾಗ ಅಡಿಕೆ ಸಿಪ್ಪೆ ತಂದು ಮಲ್ಚಿಂಗ್ ಮಾಡಿದೆ ನೀರು ಆಯ್ಸಕ್ಕೆ. ಮಲ್ಚಿಂಗ್ ಮಾಡಿ 8 ತಿಂಗಳು ಸತತವಾಗಿ 1 ಹನಿ ನೀರು ಕೊಡದಂಗೆ ಗಿಡಗಳು ಅದೇ ಪ್ರಮಾಣದಲ್ಲಿ ಅದೇ ತರ ಚೆನ್ನಾಗಿದೆ. ಹಾಗಿದ್ರೆ ಈಗ ಕುಷ್ಕಿ ಪ್ರದೇಶದಲ್ಲೇ ನಿಂಬೆ ಸಸಿ ಬೆಳೆಸ್ತಾ ಇದ್ರ? ಈ ಕುಷ್ಕಿ ಪ್ರದೇಶದಲ್ಲಿ ಇಷ್ಟು ದಿನ ನಿಂಬೆ ಸಸಿ ಬೆಳೀತು, ಇವಾಗ ನೀರಾಗಿದೆ, ಇವಾಗ ನೀರು ಬರುತ್ತೆ. ಇವಾಗ ಇನ್ಮೇಲೆ ನಾನು ನೀರ್ ಬಿಟ್ಟು ಬೆಳೆಸ್ತೀನಿ, ಬೆಳೆಸ್ತೇನೆ. ಯಾಕಂದ್ರೆ ನೀರ್ ಬಿಟ್ಟು ಬೆಳೆಸಿದ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ. ನನ್ಗೆ ಅನಿವಾರ್ಯ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀರ್ ಬಿಟ್ಟಿಲ್ಲ ಅಷ್ಟೇ ಬಿಟ್ರೆ. ಇವಾಗ ನೀರ್ ಬಂದಾಗ ನಾವು ಬಿಡ್ಲೇಬೇಕು, ಅದಕ್ಕೆ ಎಷ್ಟು ಬೇಕೋ ಆಹಾರ ಕೊಡ್ಲೇಬೇಕು, ಬಿಡ್ಲೇಬೇಕು. ಅದನ್ನ ಮಾಡ್ತಿದ್ವಿ. ನಂದು 0% ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಯಾವ್ದೇ ಗೊಬ್ಬರನೂ ಹಾಕಿಲ್ಲ, ಏನು ಹಾಕಿಲ್ಲ, ಪ್ರಕೃತಿ ದತ್ತವಾಗಿ ಬೆಳೀತಾ ಇದೆ. ಇಷ್ಟು ದಿನವರೆಗೂ ಒಂದ್ಸಲಿ ಮಾತ್ರ ನಾನು ಉಳಿ ಮಜ್ಜಿಗೆ ಹೊಡೆದಿದ್ದೀನಿ, ಉಳಿ ಮಜ್ಜಿಗೆ ಹೊಡೆದು ಸ್ವಲ್ಪ ನುಸಿ ಕಂಟ್ರೋಲ್ ಆಗಲಿ ಅಂತ. ಅವಾಗಿಂದ ಇದುವರೆಗೂ ನಾನು ಯಾವುದೇ ತರದ ಕೆಮಿಕಲ್ ಹೊಡೆದಿಲ್ಲ, ಯಾವುದೇ ತರದ ಜೀವಾಮೃತನೂ ಹೊಡೆದಿಲ್ಲ, ಏನು ಹೊಡೆದಿಲ್ಲ. ನನ್ನ ನಿಂಬೆಹಣ್ಣು ತುಂಬಾ ಡಿಮ್ಯಾಂಡ್ ಇದೆ, ತುಂಬಾ ಚೆನ್ನಾಗಿದೆ, ಉಳಿ ಜಾಸ್ತಿ ಇದೆ ಅಂತ ತುಂಬಾ ಜನ ಬಂದು ತಗೊಂಡೋಗ್ತಾರೆ. ಈಗ ನೀರಾವರಿಯಲ್ಲೇನೆ ಈ ತೋಟಗಾರಿಕೆ ಬೆಳೆಗಳು ಬೆಳೆಯೋದು ಕಷ್ಟ ಅಂತಾರೆ ರೈತರು. ಅಂತದ್ರಲ್ಲಿ ಒಣ ಪ್ರದೇಶದಲ್ಲಿ ನೀವು ಈ ಸಾಹಸ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಏನ್ ಕಾರಣ, ಯಾವ ರೀತಿ ಧೈರ್ಯ ಬಂತು ನಿಮಗೆ? ಇಲ್ಲ, ನಾನು ಆಕ್ಚುಲಿ ನಾನು ನನ್ನ ಭೂಮಿಯಲ್ಲಿ ಅಡಿಕೆ ಸಸಿ ಹಾಕ್ಬೇಕಂತ ನನ್ನ ಉದ್ದೇಶ ಇತ್ತು. ಅಡಿಕೆ ಸಸಿ ಹಾಕ್ಬೇಕಂತ ಅಡಿಕೆ ಸಸಿ ತಂದೆ, ಹೋಗ್ಬಿಟ್ಟು ಒಂದು ಉಲ್ಲೂರ ಅಂತ ಗ್ರಾಮ ಇದೆ, ಆ ಉಲ್ಲೂರಿಂದ ತಂದು ಅಡಿಕೆ ಸಸಿ ನನ್ನ ತೋಟದಲ್ಲಿ ಇಟ್ಟೆ. ತೋಟದಲ್ಲಿ ಇಟ್ಟಾದ್ಮೇಲೆ ಯೋಚನೆ ಬಂತು, ಯೋಚನೆ ಮಾಡಿದೆ ಒಂದು 1/2 ಗಂಟೆ ಕುತ್ಕೊಂಡು. ನನಗೆ ಇಷ್ಟು ನೀರಲ್ಲಿ ಈ ಅಡಿಕೆ ಸಸಿನ ಬೆಳೆಸಬಹುದಾ, ನಾನು ಆಗುತ್ತಾ ನನ್ನ ಕೈಲಿ ಬೆಳೆಸಕ್ಕೆ ಅಂತ ಯೋಚನೆ ಮಾಡಿದೆ. ಪ್ರಾರಂಭದಲ್ಲಿ ಬೋರ್ ಹಾಕ್ಸಿದ್ರಿ? ಪ್ರಾರಂಭದಲ್ಲಿ ಬೋರ್ ಹಾಕ್ಸಿದೀನಿ ಸರ್. ನಾನು 1.75 ಎಕರೆಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 9 ಬೋರ್ ಹಾಕ್ಸಿದೀನಿ, 9 ಬೋರ್ ಹಾಕ್ಸಿದೀನಿ. ಒಂದ್ರಲ್ಲೂ ನೀರಿಲ್ಲ ನನಗೆ. ಕೊನೆದ್ ಬಿದ್ದು 15 ದಿನಕ್ಕೆ ನೀರು ಹೋಯ್ತು. ಹಂಗಾಗಿ ನನಗೆ ಅವಾಗ ಬಿದ್ದಿದ್ದ ಕಾರಣ, ನೀರು ಬಿದ್ದಿದ್ದ ಕಾರಣ ಅಡಿಕೆ ಸಸಿ ತಂದೆ. ಒಂದ್ಸಲಿ ಯೋಚನೆ ಮಾಡಿದೆ ಅದು ಏನನ್ನ ತೊಂದರೆ ಆದ್ರೆ ಏನ್ ಮಾಡೋದು ಅಂತ. ಅದೇ ಉದ್ದೇಶಕ್ಕೆ ನಾನು ಅಡಿಕೆ ಸಸಿನ ಹಾಕ್ಲೂ ಇಲ್ಲ, ಹೊಲಕ್ಕೊಂದು ತಗೊಬಂದೆ, ತಗೊಬಂದು ಬೇರೆಯವ್ರಿಗೆ ಕೊಟ್ಬಿಟ್ಟೆ, ಅದನ್ನ ನೀವು ಹಾಕೊಳ್ಳಿ ನನಗೆ ಬೇಡ ಅಂತ ಬಿಟ್ಟು ಯೋಚನೆ ಮಾಡಿ ಕೊಟ್ಟೆ. ಆಮೇಲೆ ಏನ್ ಬೆಳಿಬಹುದು ನಮ್ಮ ಈ ಬಯಲು ಸೀಮೆಯಲ್ಲಿ ಏನ್ ಬರುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅವೆಲ್ಲಾರನ್ನ ಕೇಳಿದೆ, ಫ್ರೆಂಡ್ಸ್ಗಳನ್ನೆಲ್ಲ, ಈ ತರ ನಿಂಬೆ ಬಗ್ಗೆ ಕಾಳಜಿ ವಹಿಸಿದ್ರು. ನಿಂಬೆ ನೀರಿಲ್ಲ ಅಂದ್ರೂ ಸ್ವಲ್ಪ ತಡ್ಕೊಳುತ್ತೆ, ಒಂದು ಶಕ್ತಿ ಇರುತ್ತೆ ಅಂತ ಒಂದು ಇದಾಯ್ತು, ಗೊತ್ತಾಯ್ತು. ಹಂಗಾಗಿ ನಾನು ನಿಂಬೆ ಸಸಿನ ತಗೊಬಂದು ಹಾಕಿದೆ ಸರ್. ಈ ನಿಂಬೆ ಬೆಳೆದಂತ ಎಲ್ಲಾದ್ರೂ ಪ್ರಗತಿಪರ ರೈತ ತೋಟಗಳಿಗೆ ಭೇಟಿ ಕೊಟ್ಟು ನೋಡಿ ಏನಾದ್ರೂ ಈ ತರ ಆಸಕ್ತಿ ಬಂತ? ಹೆಂಗ್ ಬಂತು? ಇಲ್ಲ ಸರ್, ನಾನು ಯಾರ ತೋಟಕ್ಕೂ ಭೇಟಿ ಕೊಡ್ಲಿಲ್ಲ ನನಗೆ, ಯಾಕಂದ್ರೆ ಅವಾಗ ಭೇಟಿ ಕೊಡಕ್ ಸಮಯನೂ ಇರಲಿಲ್ಲ, ಹಂಗಾಗಿ ಭೇಟಿ ಕೊಡಕ್ ಆಗ್ಲಿಲ್ಲ. ಬಟ್ ಎಲ್ಲ ತಿಳ್ಕೊಂಡೆ, ತಿಳ್ಕೊಳೋರ ಹತ್ರ ತಿಳ್ಕೊಂಡೆ. ಆಮೇಲೆ ನಿಂಬೆ ಸಸಿಗಳನ್ನ ಇದು ತಿರುಪತಿ ಹತ್ರ ನಿಂಬೆ ಸಂಶೋಧನಾ ಕೇಂದ್ರ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅಲ್ಲಿಂದ ನಿಂಬೆ ಸಸಿ ತರಿಸಿದೆ. ನನಗೆ ಅವಾಗ 40 ರೂಪಾಯಿಗೆ ಒಂದು ನಿಂಬೆ ಸಸಿ ಬಿದ್ದಿತ್ತು, 2 ವರ್ಷದ ಗಿಡ ಇತ್ತದು. ನಾನು ತಂದು ಹಾಕಿದ್ಮೇಲೆ 3 ವರ್ಷಕ್ಕೆ ನನಗೆ ಫಲ ಸ್ಟಾರ್ಟ್ ಆಯಿತು. ಫಲ ಸ್ಟಾರ್ಟ್ ಆಗಿ ಇವಾಗ ನಿಂಬೆ ಬಿಡ್ತಾ ಇದೆ. ಹೋದ ವರ್ಷ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅಂತ, ಈ ವರ್ಷ ಇಳುವರಿ ಕಮ್ಮಿ ಆಗಿದೆ. ಇನ್ನು ನೀರು ಜಾಸ್ತಿ ಯಥೇಚ್ಛವಾಗಿ ಕೊಟ್ಟರೆ ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ ಇನ್ಮೇಲೆ ಮುಂದೆ. ಈಗ ಈ ದಾಳಿಂಬೆ ಬೇರೆ ಬೇರೆ ಹಣ್ಣುಗಳಲ್ಲೆಲ್ಲ ಒಂದು ತಳಿ ಇದ್ದಂಗೆ ಈ ನಿಂಬೆಯಲ್ಲಿ ಏನಾದರೂ ಬೇರೆ ಬೇರೆ ಪ್ರತ್ಯೇಕವಾದ ತಳಿಗಳಿದ್ದಾವೆ? ಇದೆ ಸರ್, ಇದೆ, ಬಹಳಷ್ಟು ತಳಿ ಇದೆ. ನಾನು ಹಾಕಿರೋದು ಬಾಲಾಜಿ ತಳಿ ಅಂತ. ನಂದು ಬಂದು ಎಕ್ಸ್ಪೋರ್ಟ್ಗೆ ಸ್ಪೆಷಲೈಸೇಷನ್, ಅಂದ್ರೆ ಬೇರೆ ಕಡೆ ರಫ್ತು ಮಾಡ್ಬೇಕಂದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ನನ್ನ ನಿಂಬೆಹಣ್ಣು ಸಾವಯವದಲ್ಲಿ ಬೆಳೆದಿರೋದ್ರಿಂದ ನಿಂಬೆಹಣ್ಣು ಒಂದು ತಗೊಂಡೋಗಿ ನೀವು ಒಂದು ಕವರಲ್ಲಿ ಹಾಕಿಟ್ರೆ 1 ತಿಂಗಳಾಗಿ ತೆಗೆದ್ರು ಅದೇ ಫ್ರೆಶ್ನೆಸ್ ಇರುತ್ತೆ. 1 ತಿಂಗಳಾದ್ರೂ ಅದೇ ಫ್ರೆಶ್ನೆಸ್ ಇರುತ್ತೆ ಸಾವಯವದಿಂದ ಬೆಳೆದ್ರೆ. ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ನಮ್ಮ ಗ್ರಾಹಕರು, ನಾವು ಚಿತ್ರದುರ್ಗದಲ್ಲಿ ಸಾವಯವ ಸಂತೆ ಅಂತ ಮಾಡ್ತಿದೀವಿ, ಅಲ್ಲಿ ಗ್ರಾಹಕರು ಬಂದು ಕೇಳ್ತಾರೆ, ಕೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ನಿಂಬೆಹಣ್ಣು ಅಂತ ಹೇಳ್ತಾರೆ. ಆಮೇಲೆ ಬಂದು ಆಯ್ಕೆ ಮಾಡ್ಕೊಂಡು ಫಸ್ಟ್ನೇ ಸಲ ಬೇಡ ಅಂತ ಹೋಗ್ತಾರೆ. ಆಮೇಲೆ 15 ದಿನ ಆದ್ರೂ ಚೆನ್ನಾಗಿದ್ದಾರೆ ನಿಮ್ದು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಟು ತಗೊಂಡು ಹೋಗ್ತಾರೆ. ನಿಂಬೆ ಬೇಡಿಕೆ ತುಂಬಾ ಇದೆ ನಮ್ಮ ಸಂತೆಯಲ್ಲಿ ನಮ್ ನಿಂಬೆ. ಈಗ ನೀವು ನಿಂಬೆ ನಾಟಿ ಮಾಡ್ಬೇಕಾದ್ರೆ ಸಾವಯವದಲ್ಲಿ ಬೆಳಬೇಕಂತ ಆಸಕ್ತಿ ಇತ್ತ? ಪ್ರಾರಂಭದಲ್ಲಿ ನೀವು ರಾಸಾಯನಿಕ ಕೃಷಿ ಮಾಡ್ಬೇಕು, ನಂತರ ಸಾವಯವಕ್ಕೆ ಬರ್ಬೇಕನ್ನೋ ಉದ್ದೇಶ ಇತ್ತು? ಇಲ್ಲ ಸರ್, ನಾನು ಕೃಷಿ ಮಾಡಿದ್ದೆ 7-8 ವರ್ಷದಿಂದ. ನಮ್ಮ ತಂದೆ ಕಾಲದಲ್ಲಿ ಕೃಷಿ ಮಾಡ್ತಿದ್ರು, ಬಟ್ ನಮ್ಮ ತಂದೆ ಕೃಷಿ ಮಾಡಿಲ್ಲ, ನನಗೆ ಕೃಷಿ ಬಗ್ಗೆ ಐಡಿಯಾ ಕಮ್ಮಿ ಇತ್ತು. ನಾನು ಬಂದನೆ ನನಗೆ ಆಸಕ್ತಿ ಇದ್ದಿದ್ದೆ ಸಾವಯವ ಕೃಷಿಯಲ್ಲಿ, ರಾಸಾಯನಿಕ ಕೃಷಿ ಮಾಡಬಾರ್ದಂತಾನೆ ನನ್ನ ಉದ್ದೇಶ ಇತ್ತು. ಯಾಕೆ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು? ನನಗೆ ಸಾವಯವ ಕೃಷಿ ಅಂದ್ರೆ ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ನೋಡಿದೆ, ಎಲ್ಲಾರು ಏನ್ ಹೇಳ್ತಾರೆ ಸಾವಯವ ಕೃಷಿಯಲ್ಲಿ, ಸಾವಯವ ಕೃಷಿ ಸಾವಯವ ಕೃಷಿ ಅಂತ ಇತ್ತೀಚೆಗೆ ಬಂದಿರೋದಷ್ಟೇ. ಇದು ಸಾವಯವ ಕೃಷಿ ಅಲ್ಲ, ನಮ್ಮ ಪೂರ್ವಜರ ಕೃಷಿ ಇದು. ಪೂರ್ವಜರ ಕೃಷಿನೇ ಸಾವಯವ ಕೃಷಿ ಅಂತ ಇವಾಗ ಒಂದು ಫ್ಯಾಷನ್ ಆಗ್ಬಿಟ್ಟೈತೆ ಅಷ್ಟೇ. ಅದು ಬಿಟ್ರೆ ನಮ್ಮ ತಾತಂದ್ರ ಕಾಲದಲ್ಲ ಇದನ್ನೇ ಮಾಡ್ಕೊಂಡ್ ಬಂದ್ರೆ ಆರೋಗ್ಯವಾಗಿದ್ರು, ಚೆನ್ನಾಗೂ ಇದ್ರು. ಬಟ್ ಇವಾಗ ಏನು ಇಸರ್ ಅರ್ಧ ಹಾಳು ಮಾಡ್ತಿದಾರೆ ರೈತರನ್ನ. ಯಾಕಂದ್ರೆ ಕೆಮಿಕಲ್ ಅವರೇ ಕೊಡ್ತಿದ್ದಾರೆ, ಕೆಮಿಕಲ್ ಕೊಟ್ಟು ಅದನ್ನ ಬೆಳೆಸುವಂತ ಅವರೇ ಹೇಳ್ತಾ ಇದಾರೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಯಾವ ರೈತನು ಸಾವಯವ ಕೃಷಿಗೆ ಒಲವು ಕೊಡಲ್ಲ, ಒತ್ತು ಕೊಡಲ್ಲ ಯಾರನ್ನು, ಹಂಗಾಗುತ್ತೆ. ಈಗ ನಿಂಬೆ ತಿರುಪತಿಯಿಂದ ಎಷ್ಟು ಗಿಡ ತಗೊಂಬಂದ್ರಿ, ಎಷ್ಟು ಅಂತರ ಕೊಟ್ಟು ನಾಟಿ ಮಾಡಿದ್ರಿ? ಸರ್, ನನಗೆ ನಾನು ತಿರುಪತಿಯಿಂದ ತಂದಿದ್ದು 650 ಗಿಡ ತಂದಿದ್ದೆ. ನನಗೆ ಮೊದಲು ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದ ಕಾರಣ, ಯಾರು ಕೃಷಿ ಇಲಾಖೆಯಲ್ಲಿ ಹಿಂಗೆ ಹೋದ ಕೇಳ್ದೆ, ಕೃಷಿ ಇಲಾಖೆ ಅನುಭವ, ರೈತರ ಅನುಭವ ಮೇನ್ ಬೇಕು. ಯಾರೇ ಆಗಲಿ ಬೆಳೆದಿರಬೇಕು ಕೃಷಿ ಅನುಭವದಲ್ಲಿ, ಅವರು ಪುಸ್ತಕದ ಬದನೆಕಾಯಿ ಓದಿರ್ತಾರೆ ಅಷ್ಟೇ ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. 10 ಅಡಿಗೊಂದು ಹಾಕಿ ಅಂದ್ರು, ನನಗೂ ಅವಾಗ ಐಡಿಯಾ ಇರಲಿಲ್ಲ. 10 ಅಡಿಗೊಂದು ಹಾಕಿದೆ. ಯಾವುದೇ ಕಾರಣಕ್ಕೂ ಯಾವ ರೈತರು 10 ಅಡಿಗೊಂದು ನಿಂಬೆ ಸಸಿನ ಹಾಕಬಾರ್ದು, ಪ್ರೂನಿಂಗ್ ಮಾಡುವ ಅಂತ ಹೇಳಿದ್ರು. ಪ್ರೂನಿಂಗ್ ಮಾಡೋದಕ್ಕೆ ಅದು ರಕ್ತ ಬೀಜ ಹಸಿರು ಇದ್ದಂಗೆ, ಒಂದು ಎರೆ ಕಟ್ ಮಾಡಿದ್ರೆ 4 ಎರೆ ಹೊರಡುತ್ತೆ. ಅದನ್ನ ಮಾಡಕ್ಕೆ ಹೋಗ್ಬಾರ್ದು, ಪ್ರೂನಿಂಗ್ ಮಾಡಕ್ಕೆ ಆಗಲ್ಲ. ಆದಷ್ಟು 18 ಹೇಳ್ತಾರೆ, 18 ಬಿಟ್ಟು 20 ಅಡಿಗೊಂದು ನಿಂಬೆಗೆ, 20 ಅಡಿಗೊಂದು ನಿಂಬೆ ಸಸಿ ಹಾಕಿದ್ರೆ, 20 ಅಡಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಇಳುವರಿನು ಬರುತ್ತೆ, ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಗಿಡ. ಈಗ ನೀವು 10 ಅಡಿ ಅಂತರ ಕೊಟ್ಟಿದ್ರೆ ಅವಾಗ ನಿಮ್ಗೆ ಒಂದು ಅನುಭವ ಇರಲಿಲ್ಲ, ನಂತರ ಈಗ ನಿಮ್ಗೆ ಅನುಭವ ಬಂದ್ರದ್ರಿಂದ 20 ಅಡಿ ಅಂತ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ನೀವು ಮಧ್ಯದಲ್ಲಿ ಒಂದ್ ಗಿಡ ಏನು ತೆಗೆದ್ರೆ ಅದಕ್ಕೆ ಇದೆಯಾ? ತೆಗೆದಿದ್ದೀನಿ ಸರ್. ಇವಾಗ ನನಗೆ ಅದು ಅನುಭವ ಆದಾಗ ನಾನು ಮಧ್ಯದಲ್ಲಿ ಜಿಗ್ಜಾಗ್ ಟೈಪ್ ಅಲ್ಲಿ ತಗೊಂಡು ಹೋಗಿದ್ದೀನಿ, ಒಂದೊಂದು ಗಿಡ ತಗೊಂಡು ಹೋಗಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ನೋಡ್ತಾರೆ, ಕೆಲವರೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಕೇಳ್ತಿದ್ರೆ. ಬಟ್ ನಿಂಬೆ ನನಗೆ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಆಯ್ತು ಫಸ್ಟ್ ಗೆಲ್ಲ. ಈಗ 10 ಅಡಿ ಇದ್ದಿದ್ದು 20 ಅಡಿ ಅಂತರ ಮಾಡಿದ್ರ, ಈಗ ಪ್ರತಿ ದಿವಸ ನಿಮ್ ತೋಟದಲ್ಲಿ ಏನೇನ್ ಕೆಲಸ ಮಾಡ್ತೀರಾ, ಎಷ್ಟು ದಿವಸಕ್ಕೊಮ್ಮೆ ನೀರ್ ಕೊಡ್ತಾರ, ಮೇಲ್ ಗೊಬ್ಬರ ಅದೆಲ್ಲ ಯಾವ ರೀತಿ ಕೊಡ್ತಾರ ನಿಂಬೆಗಳಿಗೆ? ಸರ್, ನಾನು ಹೇಳಂಗೆ ಇದುವರೆಗೂ ನಂದು 0 ಕಲ್ಟಿವೇಶನ್. ಸದ್ಯಕ್ಕೆ ಯಾವುದೇ ರೀತಿ ಗೊಬ್ಬರ ಕೊಟ್ಟಿದ್ದೆ, ತೋಟ ತಗೊಂಡಂಗ ಮಾತ್ರ 2 ಲೋಡ್ ಹಸುವಿನ ಗೊಬ್ಬರ ಓಡಿಸಿದ್ದೆ. ಅದು ಬಿಟ್ರೆ ಇದುವರೆಗೂ ಯಾವುದೇ ಗೊಬ್ಬರ ಕೊಟ್ಟಿಲ್ಲ. ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ನಂದು ಜಾಸ್ತಿ ಟ್ಯಾಕ್ಟರ್ ಓಡಿಸಲ್ಲ ನಾನು, ಹುಲ್ಲು ಹಂಗೆ ಬಿಡ್ತೀನಿ. ಕಾಂಗ್ರೆಸ್ ಗಿಡ ಇರುತ್ತೆ, ಬಹಳ ಹುಲ್ಲು ಇರುತ್ತೆ, ಅದು ಈ ಬಿಸಿಲು ಕಾಲದಲ್ಲಿ ತುಂಬಾ ತೇವಾಂಶ ಹೀರ್ಕೊಳುತ್ತೆ ಬಿಸಿಲು. ಹಂಗಾಗಿ ನಾನು ಅದನ್ನ ಹಂಗೆ ಬಿಟ್ಟಿರ್ತೀನಿ. ಬರ್ತಾರೆ ಜನಗಳು, ಏನ್ ಈ ತರ ಕಸ ಮಾಡ್ಕೊಂಡಿ, ಈ ತರ ಕಸ ಮಾಡ್ಕೊಂಡಿ ಅಂತ ಕೇಳ್ತಾರೆ. ಜನಗಳ ಬಾಯಿಗೆ ನಾವು ಯಾವ್ದೇ ರೀತಿಯಾದ ಒತ್ತು ಕೊಡಬಾರದು, ಯಾಕಂದ್ರೆ ಅವ್ರಿಗಿದ್ದಷ್ಟು ಅನುಭವ ಅವ್ರು ಹೇಳ್ತಾರೆ, ನಮ್ಗಿದ್ದ ಸ್ವಲ್ಪ ಅನುಭವನ ನಾವು ಮಾಡ್ಕೊಂಡು ಹೋಗ್ಬೇಕು. ನನಗೆ ಆತರ ಮಾಡೋದ್ರಿಂದ ಭೂಮಿ ತುಂಬಾ ಚೆನ್ನಾಗಿದೆ. ನಂದು ಇವಾಗ ಕೈಯಲ್ಲಿ ಆಗೋದ್ರೂ ಕೈಯಲ್ಲಿ ಅಗಿಬಹುದು, ಅಷ್ಟು ಸ್ಮೂತ್ ಆಗಿ ನನ್ನ ಭೂಮಿ ಇದೆ. ಗಿಡಗಳ ಸುತ್ತ ಸ್ವಲ್ಪ ಗುಂಡಿ ಮಾಡಿಬಿಟ್ಟು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಬೇವಿನ ಗೊಬ್ಬರ ಇಂಥವನ್ನೆಲ್ಲ ಸಾವಯವ ಗೊಬ್ಬರ ಕೊಟ್ಟರೆ ಇನ್ನೂ ಚೆನ್ನಾಗಿ ಇಳುವರಿ ಬರುತ್ತಪ್ಪ ಅಂತಾರೆ, ನೀವೇನ ಆತರ ಪ್ರಯೋಗ ಮಾಡಿಲ್ಲ? ಇಲ್ಲ ಸರ್, ನಾನು ಆತರ ಪ್ರಯೋಗ ಮಾಡಿಲ್ಲ. ಇಳುವರಿ ಬರುತ್ತೆ ಅಂತಾರೆ, ಬಟ್ ನನಗೆ ಇಳುವರಿ ಏನ್ ತೊಂದರೆ ಇಲ್ಲ, ಇಳುವರಿ ಕೊಡ್ತಾ ಇದೆ. ಅದು ನನಗೆ ಎಷ್ಟು ಬೇಕೋ ಅಷ್ಟು ಇಳುವರಿ ಕೊಡ್ತಾ ಇದೆ. ನೀವೇನೇ ಹಾಕಿದ್ರು, ಇವಾಗ ಊಟ ನಿಮಗೆ ಚೆನ್ನಾಗಿರೋ ಊಟ ಇಟ್ಟರೆ ಎಷ್ಟು ಬೇಕೋ ಅಷ್ಟು ತಿಂತೀರ ಹೊರತು ನಿಮಗೆ ನನಗೆ 5-star ಹೋಟ್ಲಲ್ಲಿ ತಿಂದಿದ್ದೀನಿ ಅಂತ ಜಾಸ್ತಿ ಬೇಕು ಜಾಸ್ತಿ ತಿನ್ನಕ್ಕಾಗಲ್ಲ. ಹಂಗೆ ಗಿಡನೂ ಅಷ್ಟೇ, ನಾನು ಗಿಡನ ಯಾವಾಗಲೂ ಡಿಸ್ಟರ್ಬ್ ಮಾಡಬಾರ್ದು. ನಾನು ಈ ಪಾತಿ ಮಾಡ್ತೀವಲ್ಲ, ಪಾತಿ ಮಾಡೋದು ತಪ್ಪು, ಅದು ಮಾಡಬಾರ್ದು. ಯಾಕಂದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಬೇರುಗಳೆಲ್ಲ ಮೇಲೆ ಒದ್ದಿರುತ್ತೆ, ಅದು ಗಾಳಿಲಿರ್ತಕ್ಕಂಥ ನೀರಿನ ಅಂಶನ ಎಳ್ಕೊಳತ್ತೆ. ಆ ಗಿಡಗಳ ಬೇರುಗಳನ್ನ ಕಿತ್ತೋಗ್ತದೆ ಅಗಲೆಲ್ಲ ನಾವು ಪಾತಿ ಮಾಡಕ್ ಹೋದ್ರೆ. ಪಾತಿ ಮಾಡಕ್ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು. ಪಾತಿ ಮಾಡ್ಬೇಕನ್ಸಿದ್ರೆ ನೀವು ಗಿಡನ ಜಾಗ ಏನಿದೆ ಆ ಬೇರ್ ಜಾಗ ಬಿಟ್ಟು ಆ ಕಡೆ ಪಾತಿ ಮಾಡಿ ನೀವು ನೀರ್ ಕೊಟ್ಟೋದ್ರೆ ಒಳ್ಳೇದು ಅನ್ಸ ನನ್ನ ಅನಿಸಿಕೆ. ಈಗ ಅಂತರ ಜಾಸ್ತಿ ಇರೋದ್ರಿಂದ ಮಳೆ ಬಂದಾಗ ತುಂಬಾ ಸಾಕಷ್ಟು ಕಳೆ ಬೀಳುತ್ತೆ, ಈ ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಸರ್, ನಾನು ಆದಷ್ಟು ವೀಡ್ ಕಟರ್ ಅಲ್ಲಿ ಕಟ್ ಮಾಡ್ತೀನಿ ಎಲ್ಲಾ ಕಳೆನೂ. ತುಂಬಾ ಮಿತಿ ಮೀರಿದ್ರೆ ಮಾತ್ರ ಟ್ರ್ಯಾಕ್ಟರ್ ರೋಟೋವೇಟರ್ ಓಡಿಸಿದೀನಿ, 2 ಸಲ ಓಡಿಸಿದೀನಿ. ಅದು ಬಿಟ್ರೆ ನಾನು ವೀಡ್ ಕಟರ್ ತಗೊಂಡಿದ್ದೀನಿ ಒಂದು. ಆ ವೀಡ್ ಕಟರ್ ಕಟ್ ಮಾಡೋದ್ರಿಂದ ನನಗೆ ಮಲ್ಚಿಂಗು ಆಗುತ್ತೆ, ಗೊಬ್ಬರನೂ ಆಗುತ್ತೆ. ಆಮೇಲೆ ಅದರಲ್ಲಿ ಈ ಕಾಂಗ್ರೆಸ್ ಗಿಡ ಇದೆಲ್ಲ ಕಿತ್ತಾಕ್ಬೇಕಂತಾರೆ, ಅದರಲ್ಲಿ ಬೇರ್ನಲ್ಲಿ ಒಂದು ಅಂಶ ಇರುತ್ತೆ, ಅದೇ ಗೊಬ್ಬರ ಆಗುತ್ತೆ. ಹಂಗಾಗಿ ಚೆನ್ನಾಗಿರುತ್ತೆ. ಗೊಬ್ಬರ ಹಾಕಿಲ್ಲ ಅಂದ್ರೆ ನಾವು ಅದೇ ಗೊಬ್ಬರ ಆಗುತ್ತೆ. ನಾವು ಕಟ್ ಮಾಡಿ ಹಾಕೋದ್ರಿಂದ ಮಲ್ಚಿಂಗ್ ಆಗುತ್ತೆ, ಮಲ್ಚಿಂಗ್ ಆಗಿ ಅದೇ ಕೊಳ್ತು ಮತ್ತೆ ಗೊಬ್ಬರ ರೀಸೈಕಲ್ ಆಗುತ್ತೆ ಎಲ್ಲ. ಈಗ ದಾಳಿಂಬೆ ತೋಟಗಳು, ಅಡಿಕೆ ತೋಟಗಳು, ಕೆಲವು ರೈತರೆಲ್ಲ ಈ ಕಳೆ ತುಂಬಾ ಜಾಸ್ತಿ ಇದ್ದಾಗ ನಾವು ಕಳೆನಾಶಕ ಸಿಂಪಡಣೆ ಮಾಡ್ಬಿಡ್ತೀವಿ ಸರ್ ಅಂತಾರೆ, ನೀವೇನ ಆತರ ಕಳೆನಾಶಕ ಸಿಂಪಡಣೆ ಮಾಡ್ಲಿಕ್ಕೆ ಹೋಗಲ್ಲ? ಇಲ್ಲ, ನಾನು ತುಂಬಾ ಜನ ರೈತರು ಕಳೆನಾಶಕ ಈ ರೌಂಡ್ ಅಪ್ ಅನ್ನೋದು ಮಹಾಮಾರಿ ಇದೆ, ಅದನ್ನು ಹೊಡಿತಿರ್ತಾರೆ. ತುಂಬಾ ಜನ ರೈತರಿಗೆ ಹೇಳ್ತೀನಿ, ನೋಡಪ್ಪ ಇವಾಗ ನೀವು ಇವಾಗ ರೌಂಡ್ ಅಪ್ ಹೊಡಿತೀರಾ, ಮುಂದೆ ನಿಮ್ ಜೀವನ ತುಂಬಾ ಹಾಳಾಗೋಗುತ್ತೆ, ಇದು ನಿಮ್ಮ ಭೂಮಿನ ನಾಶ ಮಾಡೋಂಥದ್ದು, ಇದು ರೌಂಡ್ ಅಪ್ ಹೊಡಿಬೇಡ್ರಿ ಹೊಡಿಬೇಡ್ರಿ ಅಂತ ನನ್ನ ಸ್ವಂತ ನನ್ನ ಅಳಿಯನೇ ಹೊಡಿತಾ ಇದ್ದ. ಇದರಲ್ಲಿ ಅಡಿಕೆ ಗಿಡದಲ್ಲಿ ಸ್ವಲ್ಪ ಹುಲ್ ಕಂಡ್ರು ಸಾಕು ರೌಂಡ್ ಅಪ್ ಇಟ್ಕೊಂಡು ಹೋಗ್ತಿದ್ದ, ಬೈದು. ಇವಾಗ 5 ವರ್ಷದಿಂದ ರೌಂಡ್ ಅಪ್ ಹೊಡಿಯೋದು ನಿಲ್ಸಿದ್ದೀನಿ. ಯಾವುದೇ ಕಾರಣಕ್ಕೂ ರೌಂಡ್ ಅಪ್ ಅವನು ಹೊಡೆಯಲ್ಲ ಇವಾಗ, ಯಾಕಂದ್ರೆ ಆ ಭೂಮಿ ಹಾಳಾಗುತ್ತೆ. ಒಂದು ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಗೆ ಯಾರೋ ಒಬ್ರು ರೈತರು ಹೇಳಿದ್ರು, ಹೊಳಲ್ಕೆರೆ ಹತ್ರ ಯಾವ್ದೋ ಗ್ರಾಮದಲ್ಲಿ ಅವರು ದಾಳಿಂಬೆ ಬೆಳೀತಾ ಇದ್ರು, ಅತಿ ಹೆಚ್ಚು ವಿಷ ದಾಳಿಂಬೆಗೆ ಹಾಕ್ತಾರೆ. ಆವಾಗ ಅವ್ರೇನ ಹೇಳಿದ್ರು, ದಾಳಿಂಬೆ ತೆಗೆದು ಇವಾಗ ರೇಷ್ಮೆ ಹಾಕಿದ್ದಾರೆ. ರೇಷ್ಮೆ ಹಾಕಿದ್ರಿಂದ ಆ ರೇಷ್ಮೆ ತುಂಬಾ ಚೆನ್ನಾಗಿ ಬಂದಿದೆ, ನೋಡಕ್ ತುಂಬಾ ಚೆನ್ನಾಗಿ ಬಂದಿದೆ. ಆ ರೇಷ್ಮೆ ಎಲೆ ತಗೊಂಡ ಹುಳುಗಳಿಗೆ ಹಾಕಿದ್ರೆ ಹುಳ ತಿಂದು ಸಾಯ್ತಾ ಇದೆ. ಅಷ್ಟು ಕೆಮಿಕಲ್ ಆಗಿದೆ ಆ ಭೂಮಿ. ಆ ಭೂಮಿ ರೆಡಿ ಆಗ್ಬೇಕಂದ್ರೆ ಇನ್ನು 10 ವರ್ಷ ಬೇಕು. 10 ವರ್ಷದೊಳಗ ರೈತ ಏನಾಗ್ಬೇಕು? ಅದನ್ನ ಮಾಡಬೇಡಿ, ಯಾರಾದ್ರೂ ಆಗ್ಲಿ ಅದನ್ನ ಮಾಡಕ್ ಹೋಗ್ಬೇಡಿ. ಇವಾಗ ಏನು ಕಮ್ಮಿ ಅನ್ಸುತ್ತೆ ನಿಮ್ಗೆ, ಇಳುವರಿ ಕಮ್ಮಿ ಅನ್ಸುತ್ತೆ ಫಸ್ಟ್ ಗೆ, ತದನಂತರ ಇಳುವರಿ ಜಾಸ್ತಿ ಆಗುತ್ತೆ. ನಿಮ್ಗೆ ಕಮ್ಮಿ ಅನ್ಸಿದ್ರು ನಿಮ್ಗೆ ಅಲ್ಲಿ ಹಾಕೋ ಫರ್ಟಿಲೈಸರ್ ಅದೆಲ್ಲ ದುಡ್ಡು ಉಳಿತತಲ್ಲ, ಅದನ್ನ ಲೆಕ್ಕ ಹಾಕಿ ನೀವು. ಇಳುವರಿ ಒಂದೇ ಕಮ್ಮಿ ಅಂತ ಲೆಕ್ಕ ಹಾಕ್ಬಿಡಿ, ಅದ್ರ ದುಡ್ಡುನು ಲೆಕ್ಕ ಹಾಕಿ ನೀವು. ಈಗ ನಿಂಬೆಗೆಲ್ಲ ಏನೇನು ರೋಗ ಬರುತ್ತೆ? ನಿಂಬೆಗೆ ನನಗೆ ಅನ್ನಿಸ್ತಂಗೆ ಸರ್, ಜೀಡು ಬರುತ್ತೆ, ಕರಿ ಜೀಡು ಬರುತ್ತೆ, ಆಮೇಲೆ ಥ್ರಿಪ್ಸ್ ಬರುತ್ತೆ, ನುಸಿ ರೋಗ. ಅದು ಹುಳಿ ಮಜ್ಜಿಗೆ ಹೊಡೆದ್ರೆ ಹುಳಿ ಮಜ್ಜಿಗೆ ಮತ್ತೆ ಇಲ್ಲಾಂದ್ರೆ ಮೊಟ್ಟೆ ಮತ್ತೆ ಎಣ್ಣೆ ಕಲ್ಸ್ಬಿಟ್ಟು ಅದನ್ನ 6 ಮೊಟ್ಟೆ 1 ಲೀಟರ್ ಎಣ್ಣೆ ಪ್ರತಿ 16 ಲೀಟರ್ಗೆ 50 ml ಹಂಗೆ ಕಲ್ಸ್ಬಿಟ್ಟು ಅದನ್ನ ನೋಡಿದ್ರೆ 100% ಕಂಟ್ರೋಲ್ ಆಗುತ್ತೆ. ನೀವೆಲ್ಲ ಸಾವಯವದಲ್ಲೇ ಕೀಟ ಮತ್ತು ರೋಗಗಳನ್ನ ಯಾವ್ದೇ ರಾಸಾಯನಿಕ ನಾವು ಬಳಸಲ್ಲ ಸರ್. ರಾಸಾಯನಿಕ ಬಳಸಬಾರ್ದಂತಾನೆ ನಮ್ಮ ಉದ್ದೇಶ. ನಾಟಿ ಮಾಡಿದ್ಮೇಲೆ ಈ ನಿಂಬೆ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ವರ್ಷ ನೀವು ಆರೈಕೆ ಮಾಡಬೇಕು? ಸರ್, ನಾಟಿ ಮಾಡಿದ್ಮೇಲೆ ನಿಂಬೆ ಬೀಜದಿಂದ ನಾಟಿ ಮಾಡಿರೋ ನಿಂಬೆ ಆದ್ರೆ 5 ವರ್ಷ ಬೇಕು. ಒಂದು ಗಿಡ ಫಲ ಕೊಡ್ಬೇಕಂದ್ರೆ 5 ವರ್ಷ ಬೇಕು. ನನ್ನ ಗಿಡ ಸಸಿ ಇದ್ದಾಗ 2 ವರ್ಷ ಆಗಿತ್ತು, ಅದಕ್ಕೆ ಏಜ್ 2 ವರ್ಷ ಆಗಿತ್ತು. ಹಂಗಾಗಿ 3 ವರ್ಷಕ್ಕೆ ನನಗೆ ಬಂತು. ಆಮೇಲೆ ಈ ಪ್ರೋನಿಂಗ್ ಅಂತ ಕೊಡ್ತಾರೆ, ಕಟ್ ಮಾಡಿ ಕಸಿ ಮಾಡಿ ಕೊಟ್ಟಿರ್ತಾರೆ, ಅದು 1 ವರ್ಷಕ್ಕೆ ಹೂವು ಬಿಡುತ್ತೆ. ಅದನ್ನ ಹೂವು ಕಿತ್ತಾಕ್ಬೇಕು, 2 ವರ್ಷಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದನ್ನ 2 ವರ್ಷದಿಂದ ಬಿಟ್ಕೋಬಹುದು ಗಿಡ ಬಲ್ತ ಮೇಲೆ ಅದು ಬರುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಪ್ರೂನಿಂಗ್ ಮಾಡಿದ್ರೆ ಫಸ್ಟ್ ಗೆ ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ, ಹೋಗ್ತಾ ಹೋಗ್ತಾ ಹೋಗ್ತಾ ಡೌನ್ ಆಗುತ್ತೆ. ಇದು ಫಸ್ಟ್ ಗೆ ಕಮ್ಮಿ ಇಳುವರಿ ಕೊಡುತ್ತೆ, ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ, ಜಲ್ದಿ ಸಾಯಲ್ಲ. ಅದು ನೀರಿಲ್ಲ ಅಂದ್ರೆ ಸತ್ತೋಗುತ್ತೆ, ಇದು ನೀರಿಲ್ಲ ಅಂದ್ರೆ ಬದುಕುತ್ತೆ. ಇದು ಶಕ್ತಿ ಇರುತ್ತೆ, ಬದುಕೋ ಅಂತ ಶಕ್ತಿ. ಇವಾಗ ನಾನು 8 ತಿಂಗಳು ನೀರು ಬಿಟ್ಟಿಲ್ಲ ಅಂತ ಹೇಳಿ, ಅದೇ ಪ್ರೋನಿಂಗ್ ಸಸಿ ಆಗಿದ್ರೆ 8 ತಿಂಗಳು ನೀರು ಬಿಟ್ಟಿಲ್ಲ ಅಂದ್ರೆ 1 ಸಸಿನೂ ಇರ್ತಿರಲ್ಲ ನನಗೆ, ಕಷ್ಟ ಆಗೋದು. ಹಂಗಾಗಿ ರೈತರು ಸ್ವಲ್ಪ ಆದಷ್ಟು ಲೇಟ್ ಆಗುತ್ತೆ ಅಂತ ಉದ್ದೇ, ಇವಾಗ ಎಲ್ಲಾ ರೈತರು ಫಾಸ್ಟ್ ಇದಾರೆ ಬಿಡಿ, ಲೇಟ್ ಆಗುತ್ತೆ ಅಂತ ಬಿಟ್ಟು ಎಲ್ಲ ತಂದು ಪ್ರೋನಿಂಗ್ ಮಾಡಿರೋದು ಆಗ್ತಾ ಇದಾರೆ. ಬಟ್ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು. ನೀರ್ ತುಂಬಾ ಇದ್ರೆ ಏನ್ ತೊಂದರೆ ಇಲ್ಲ, ನಮ್ಮಂತ ಬಯಲ್ ಸೀಮೆಯಲ್ಲೆಲ್ಲ ಸ್ವಲ್ಪ ಆ ತರದನ್ನ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ದಿನ ನೀರಿಲ್ಲ, ನೀರ್ ಕೊಡ್ತಾ ಇರಲ್ಲ, ಒಂದು ಖುಷ್ಕಿ ಪ್ರದೇಶದಲ್ಲೇ ಬೆಳೀತಾ ಇದ್ರಿ, ಈಗ ನೀರ್ ಕೊಡ್ತಾ ಇದೀವಿ ಅಂತಂದ್ರೆ ಏನೆಲ್ಲ ಡ್ರಿಪ್ ಮಾಡ್ಕೊಂಡಿದ್ರಾ? ಎಷ್ಟು ದಿವಸಕ್ಕೊಮ್ಮೆ ನೀರ್ ಕೊಡ್ತೀರಾ? ಡ್ರಿಪ್ ಇದೆ ಸರ್, ಡ್ರಿಪ್ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ ಅವಾಗಲೇ ಡ್ರಿಪ್ ಮಾಡಿದ್ವಿ ನೀರು, ಒಂದು 6 ತಿಂಗಳೇನ ಡ್ರಿಪ್ ಕೊಟ್ವಿ. ಆಮೇಲೆ ಮತ್ತೆ ಮಳೆ ಹೋಯ್ತು, ಮತ್ತೆ ನೀರ್ ಬಂತು, ಮತ್ತೆ ಹೋಯ್ತು. ಅದೇ ತರ ಸಫಿಶಿಯಂಟ್ ನೀರ್ ಅಂತ ಅದಕ್ಕಾಗಿಲ್ಲ. ಇವಾಗ 4 ತಿಂಗಳೇನ ಆಯ್ತು ಮಳೆ ಬಂದು. ಇವಾಗ 4 ತಿಂಗಳಿಗೆ ನಾನು 3 ಸಲ ಅಷ್ಟೇ ಕೊಟ್ಟಿದ್ದೀನಿ ನೀರ್ನ, ಯಾಕಂದ್ರೆ ಯಥೇಚ್ಛವಾಗಿ ನೀರ್ ಕೊಡಬಾರ್ದು. 3 ಸಲ ನೀರ್ ಕೊಟ್ಟಿದ್ದೀನಿ, ಆರೋಗ್ಯವಾಗಿದೆ, ಗಿಡ ಚೆನ್ನಾಗಿದೆ ಅಲ್ಲ. ಈಗ ಅಂತರ ಜಾಸ್ತಿ ಇದ್ದಾಗ ಸಾಕಷ್ಟು ಮಧ್ಯದಲ್ಲಿ ಅಂತರ ಬೆಳೆಗಳು, ತರಕಾರಿ ಅಂತಂದ್ರೆ ಬೆಳೀತಾ ಇರ್ತಾರೆ, ಹೂವಿನ ಬೆಳೆಗಳು ಬೆಳೀತಾರೆ ರೈತರು, ಅಂತವೇನು ಬೆಳಿಬೇಕಂತ ಆಸಕ್ತಿ ಬಂದಿಲ್ಲ ನಿಮ್ಗೆ? ಇಲ್ಲ ಸರ್, ನನಗೆ ಆಸಕ್ತಿ ತುಂಬಾ ಇದೆ ಅದೆಲ್ಲ ಬೆಳಿಬೇಕಂತ. ನನ್ನ ನೀರಿನ ಸಮಸ್ಯೆಯಿಂದ ನಾನು ಏನು ಮಾಡಕ್ ಹೋಗಿಲ್ಲ. ಇವಾಗ ನಮ್ಮ ತೋಟದಲ್ಲಿ ಈ ಎಲ್ಲಾ ತರದ ತರಕಾರಿ ಬೆಳೆಗಳನ್ನ ಬೆಳಿಬೇಕು ಅಂತ ಒಂದು ಕುಮಾರಸ್ವಾಮಿ ಅಂತ ಇದ್ದಾರೆ ಮಂಡ್ಯದಲ್ಲಿ, ಅವ್ರದ್ದು ಒಂದು ಪದ್ಧತಿ ಇದೆ, 1 ಎಕರೆಯಲ್ಲಿ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡಬಹುದು ಅಂತ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದಾರೆ ಅವರು. ಆ ಪದ್ಧತಿಯಲ್ಲಿ ನಮ್ಗೆ 1 ಲಕ್ಷ ಬೆಳೆಯೋದು ಬೇಡ, ಆ ಪದ್ಧತಿ ಆದ್ರೂ ಮಾಡೋಣ ಫಸ್ಟ್. ಇವಾಗ ಅವ್ರು ಹೇಳಿದ್ದೊಂದು ಮಾಡಿದ್ರೆ ನಮಗೆ ಅನುಭವ ಬರುತ್ತೆ, ಅನುಭವ ಸಿಕ್ಕ ಮೇಲೆ ನನಗೆ ಎಷ್ಟು ದುಡ್ಡು ಬರುತ್ತೆ ಏನಿಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ. ನೀವು ಬೆಳೆಯ ಪದ್ಧತಿಗೂ ಆ ಬೆಳೆ ಪದ್ಧತಿಗೆ ಏನು ವ್ಯತ್ಯಾಸ ಅನ್ಸುತ್ತೆ? ಸರ್, ಅದು ನಾವು ಬೆಳೆಯೋದಂದ್ರೆ ಸುಮ್ಮನೆ ಮಾಡ್ತೀವಿ, ಬದೋ ಮಾಡ್ತೀವಿ ಮಾಡ್ತೀವಿ. ಅವ್ರದ್ದು ಒಂದು ಬೆಡ್ ತರ ಮಾಡ್ತಾರೆ, 100 ಅಡಿಗೆ 100 ಅಡಿಗೆ ಒಂದು ಬೆಡ್ ಮಾಡ್ತಾರೆ. ಆ ಬೆಡ್ ಅಲ್ಲಿ ಎಲ್ಲಾ ತರಕಾರಿಗಳು ಹಾಕ್ತಾರೆ, ಎಲ್ಲಾ ಗಡ್ಡೆ ತರಕಾರಿಗಳು ಹಾಕ್ತಾರೆ, ಬಳ್ಳಿ ತರಕಾರಿಗಳು ಹಾಕ್ತಾರೆ, ಆಮೇಲೆ ಸೊಪ್ಪು ಹಾಕ್ತಾರೆ. ಹಂಗಾಗಿ ಪ್ರತಿಯೊಂದರಲ್ಲಿ ನಿಮಗೆ ಡೈಲಿ ಲಾಭ ಬರುತ್ತೆ ಅಂತ ಅವರು ಹೇಳ್ತಾರೆ. ಇದನ್ನ ನಮ್ಮ ಭಾರತೀಯ ಕಿಸಾನ್ ಸಂಘದ ಒಂದು ಸಭೆಯಲ್ಲಿ ಅವರು ಚಿತ್ರದುರ್ಗಕ್ಕೆ ಬಂದು ನಮಗೆಲ್ಲ ಟೀಚ್ ಮಾಡಿದ್ರು, 8 ವರ್ಷದಿಂದನೇ ಹೇಳಿದ್ರು ಅವರು. ಸೊ ನಾವು ಅವಾಗ ನೀರಿನ ಸಮಸ್ಯೆ ಇರೋದ್ರಿಂದ ಯಾರು ತಲೆ ಕೆಡಿಸ್ಕೊಂಡಿಲ್ಲ ರೈತರು ಯಾರು. ಇವಾಗ ನೀರು ಚೆನ್ನಾಗಿರೋದ್ರಿಂದ ಒಂದು ಪ್ರಯತ್ನ ಮಾಡೋಣ ಆಸಕ್ತಿ ಇದೆ. ಈಗ 5 ವರ್ಷದವು ನಿಂಬೆ ಗಿಡಗಳು ನಿಮ್ಮ ಅಂತ ಹೇಳ್ತೀರಾ, ಒಂದು ಗಿಡದಿಂದ ಎಷ್ಟು ನಿಂಬೆ ಹಣ್ಣು ನಿರೀಕ್ಷೆ ಮಾಡ್ತೀರಾ? ಸರ್, ನನಗೆ ಹೇಳಿರೋ ಪ್ರಕಾರ ಒಂದು ಗಿಡದಿಂದ ದೊಡ್ಡದಂದ್ರೆ 8 ವರ್ಷ 10 ವರ್ಷ ಆದ್ರೆ 3-4 ಸಾವಿರ ನಿಂಬೆ ಹಣ್ಣು ಒಂದು ಗಿಡಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ನಾನು 3-4 ಸಾವಿರ ಒಂದು ಗಿಡಕ್ಕೆ ಬರೋದು ಬೇಡ, ನನಗೆ 2 ಸಾವಿರ ಬರಲಿ, ಒಂದು ಗಿಡಕ್ಕೆ 2 ಸಾವಿರ ಬರಲಿ. ಆಮೇಲೆ 2 ಸಾವಿರಕ್ಕೆ 50 ಪೈಸೆ ಒಂದು ಲೆಕ್ಕ, ನಾನು 1 ರೂಪಾಯಿ 2 ರೂಪಾಯಿ ಸಿಗೋದು ಬೇಡ, ನನಗೆ 50 ಪೈಸೆ ಒಂದು ನಿಂಬೆ ಹಣ್ಣು ಸಿಗಲಿ ಆವರೇಜು. ಆ ಲೆಕ್ಕದಲ್ಲಿ ಪ್ರತಿ ಒಂದು ಗಿಡಕ್ಕೆ 1 ಸಾವಿರ 1 ವರ್ಷಕ್ಕಾಗುತ್ತೆ ಅಂದರೆ ನಿಮಗೆ ಅದರಲ್ಲಿ 100 ಗಿಡ ಇದ್ರೆ 1 ಲಕ್ಷ ದುಡ್ಡು ಬರುತ್ತೆ. ನೀವು ಅದಕ್ಕಂತನೇ ನಮ್ಮ ಟೈಮ್ ಸ್ಪೆಸಿಫಿಕ್ ಆಗಿ ಸ್ಪೆಂಡ್ ಮಾಡೋ ಅಂತ ಕೆಲಸ ಇರಲ್ಲ, ಹಂಗಾಗಿ ಸಾಕಾಗುತ್ತೆ 100 ಗಿಡಕ್ಕೆ. ನಿಂಬೆ ಕೃಷಿ ವರ್ಷಕ್ಕೆ ಒಂದೇ ಬೆಳೆನ ಬರೋದು? ಇಲ್ಲ, 3 ಸಲ ಬರುತ್ತೆ ಸರ್, ವರ್ಷದಲ್ಲಿ 3 ಸಲ ಬರುತ್ತೆ. ಬಂದಂಗೆಲ್ಲ ಅದು ನಾವು ಕೀಳಲ್ಲ, ನಿಂಬೆನ ಉದುರಿರೋದು ಮಾತ್ರ ಆಸ್ಕೊಂಡು ಹೋಗಿ ನಾವು ಸೇಲ್ ಮಾಡ್ತೀವಿ. ಈಗ ನಿಮ್ಮ ತೋಟದಲ್ಲಿ ಎಷ್ಟು ನಿಂಬೆ ಗಿಡಗಳು ಜೀವಂತವಾಗಿದ್ದಾವೆ? ನಮ್ಮ ತೋಟದಲ್ಲಿ ಇವಾಗ ಒಂದು 130 ಗಿಡಗಳು ಜೀವಂತವಾಗಿದೆ ಸರ್. ಎಲ್ಲವೂ ಫಸಲು ಕೊಡ್ತಾ ಇದ್ದಾವೆ? ಎಲ್ಲ ಫಸಲು ಕೊಡ್ತಾ ಇದೆ. ಅಂದ್ರೆ ಹಣ್ಣುಗಳನ್ನ ನೀವು ಬಿದ್ದಿರಂತ ಮಾತ್ರ ಆರಿಸ್ಕೊಂತೀವಿ ಅಂತಂದ್ರೆ ಎಷ್ಟು ದಿವಸಕ್ಕೊಮ್ಮೆ ಆರಿಸ್ತೀರಾ? ಸರ್, ಡೈಲಿ ಬೀಳುತ್ತೆ, ಡೈಲಿ ಆರಿಸ್ತೀವಿ, ಡೈಲಿ ಬೀಳುತ್ತೆ. ಕಮ್ಮಿ ಆಗ್ತಾ ಆಗ್ತಾ ಆಗ್ತಾ ಎರಡು ದಿನಕ್ಕೊಂದ್ಸಲಿ ಆರಿಸ್ಕೊಂತೀವಿ. ನಾವು ಚಿತ್ರದುರ್ಗದಲ್ಲಿ ಸಾವಯವ ಸಂತೆ ಅಂತ ಮಾಡ್ತೀವಿ. ಆ ಸಂತೆಗೆ ನಮಗೆ ಬೇಕಂತ ಹೇಳ್ಬಿಟ್ಟು ನಾವು ಆರಿಸ್ಕೊಂತೀವಿ. ಎರಡು ದಿನಕ್ಕೊಂದ್ಸಲಿ, ಮೂರು ದಿನಕ್ಕೊಂದ್ಸಲಿ ಆ ಥರ ಬಿಟ್ಟು ಆರಿಸ್ಕೊಂತೀವಿ. ಯಾವುದೇ ರೀತಿ ಅದು ಇದಾಗಲ್ಲ. 15 ದಿನ ಆದರೂ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ಅದು ಒಂದ್ ದಿವಸಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ಆರಿಸ್ತೀವಿ ಅಂತಂದ್ರೆ ಪ್ರತಿ ಸಾರಿ ಆರಿಸಿದಾಗ ಎಷ್ಟು ಹಣ್ಣು ಸಿಗ್ತಾವೆ ನಿಮಗೆ? ಪ್ರತಿ ಸಲ ಆರಿಸಿದಾಗ ನನಗೆ ಒಂದ್ ದಿನ ಆರಿಸಿದ್ರೆ ಒಂದ್ 500-600 ರನ್ ಸಿಗುತ್ತೆ ನನಗೆ, ಏನಿಲ್ಲ ಅಂದ್ರೂ. ಈಗ ನೀವು ಸಾವಯವ ಸಂತೆಯಲ್ಲಿ ಮಾತ್ರ ಮಾರಾಟ ಮಾಡ್ತೀರಾ, ಅವ್ನು ಬೇರೆ ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀರಾ? ಅದು ನಾನು ಫಸ್ಟ್ ಎಲ್ಲ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು, ಅಂದ್ರೆ ಯಾರಿಗೂ ನಾನು ದಲ್ಲಾಳಿಗಳಿಗೆ ಕೊಡುವಂತ ವ್ಯಕ್ತಿ ಅಲ್ಲ. ನಾನೇ ಹೋಗಿ ನಾನೇ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ನಾನೇ ಒಂದು ಸೇಲ್ ಮಾಡಿ ಬರೋಂತ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ದಲ್ಲಾಳಿ ಕೊಟ್ರೆ ನಾವು ಅದೇ ಆಗೋಗ್ಬಿಡ್ತೀವಿ. ನಾವು ರೈತರಿಗೆ 1 ರೂಪಾಯಿ ಸಿಗಲ್ಲ ದಲ್ಲಾಳಿ ಕೊಟ್ರೆ. ನಾನೇ ಹೋಗಿ ಚಿತ್ರದುರ್ಗ ಮಾರ್ಕೆಟ್ ಅಲ್ಲಿ ಸಂತೆಲಿ ಕುತ್ಕೊಂಡು, ಚಿಕ್ಕಪೇಟೆ ಅಂತ ಅಲ್ಲೊಂದು ಮಾರ್ಕೆಟ್ ಇದೆ, ಅಲ್ಲಿ ಕುತ್ಕೊಂಡು ನಾನೇ ಮಾರು ಬಂದೆ. ಇವಾಗ ಏನಾಗಿದೆ, ನಾವು ಸಂತೆ 2 ವರ್ಷದಿಂದ ಚಿತ್ರದುರ್ಗದಲ್ಲಿ ಸಾವಯವ ಸಂತೆ ಅಂತ ಓಪನ್ ಮಾಡಿದೀವಿ. ಯಾವಾರ? ಪ್ರತಿ ಭಾನುವಾರ ಬೆಳಿಗ್ಗೆ 7-10 ಗಂಟೆವರೆಗೂ ಸಾವಯವ ಸಂತೆ ಅಂತ ಚಿತ್ರದುರ್ಗದಲ್ಲಿ ಓಪನ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಯಶಸ್ಸು ಕಂಡಿದೆ. ಅಲ್ಲಿ ಬರೋ ಗ್ರಾಹಕರೆಲ್ಲ ನಮ್ಮ ನಿಂಬೆಹಣ್ಣು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಹಂಗಾಗಿ ನನಗೆ ಇಲ್ಲೇ ಸಾಕಾಗುತ್ತೆ ಇಲ್ಲಿ. ಮತ್ತೆ ಇನ್ನೊಂದು, ಇತ್ತೀಚೆಗೆ ಒಂದು 2 ತಿಂಗಳಿಂದೆ ಚಳ್ಳಕೆರೆಯಲ್ಲಿ ಒಂದು ಓಪನ್ ಮಾಡಿದ್ವಿ. ನಮ್ಮ ರೈತರೆಲ್ಲ ಸೇರಿ ಚಳ್ಳಕೆರೆಯಲ್ಲೂ ಒಂದು ಓಪನ್ ಮಾಡಬೇಕು, ಇಲ್ಲಿ ಗ್ರಾಹಕರ ಬೇಡಿಕೆ ಇದೆ ಅಂತ ಗೊತ್ತಾಯ್ತು. ಹಂಗಾಗಿ ಇಲ್ಲಿಗೆ ಚಳ್ಳಕೆರೆಯಲ್ಲೂ ನಾನು ನಿಂಬೆಹಣ್ಣು ತಗೊಂಬರ್ತೀನಿ. ಚಳ್ಳಕೆರೆಯಲ್ಲಿ ಬುಧವಾರ, ಪ್ರತಿ ಬುಧವಾರ 4 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತೆ. ಸೊ ಇಲ್ಲಿ ಅಷ್ಟೇ, ನನ್ನ ನಿಂಬೆಹಣ್ಣು ಬಂದ್ರೆ ತುಂಬಾ ಖುಷಿ ಪಟ್ಟು ತಗೊಂತಾರೆ. ನಿಂಬೆಹಣ್ಣು ಬಂದ 1 ವಾರ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ಕೇಳೋಷ್ಟು ಇದಾಗಿದೆ. ಪ್ರತಿ ರೈತರಿಂದ ನೇರ ಮಾರುಕಟ್ಟೆ ಇದೆ ಅನ್ನೋ ಉದ್ದೇಶಕ್ಕೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಖುಷಿ ಪಡ್ತಾರೆ. ಈಗ ಭಾನುವಾರ ಚಿತ್ರದುರ್ಗದಲ್ಲಿ ಮಾರಾಟ ಮಾಡ್ತೀರ, ಬುಧವಾರ ಚಳ್ಳಕೆರೆಯಲ್ಲಿ ಮಾರಾಟ ಮಾಡ್ತಾರ, ಬಿಡದಿಂದಲ್ಲಿ ಸಿಕ್ಕಂತ ಹಣ್ಣುಗಳನ್ನ ಯಾವ ರೀತಿ ಮಾರಾಟ ಮಾಡ್ತಾರೆ? ಸರ್, ನನಗೆ ಸದ್ಯಕ್ಕೆ ಸಿಕ್ತಿರೋದು ನನಗೆ ಚಳ್ಳಕೆರೆ ಚಿತ್ರದುರ್ಗಕ್ಕಷ್ಟೇ ಸೀಮಿತ ಆಗಿದೆ. ಅದು ನನಗೆ ಎಕ್ಸ್ಟ್ರಾ ಉಳಿದ್ರೆ ನಾನು ಅದನ್ನು ಮೌಲ್ಯಾರ್ಧತೆ ಮಾಡ್ತೀನಿ ಸರ್. ಮಾರಲ್ಲ ಜಾಸ್ತಿ, ಎಷ್ಟಕ್ಕಂದ್ರೆ ರೇಟ್ ಎಷ್ಟು, 50 ಪೈಸೆಗೆ 1 ರೂಪಾಯಿಗೆ ಕೊಟ್ಟರೆ ಸಾಕು ಅಂತ ಕೊಟ್ಟು ಮಾರಲ್ಲ. ಮೌಲ್ಯವರ್ಧತೆ ಮಾಡ್ತೀನಿ. ಮೌಲ್ಯವರ್ಧನೆ ಮಾಡ್ತೀರ? ಮೌಲ್ಯವರ್ಧತೆ ಅಂದ್ರೆ ಉಪ್ಪಿನಕಾಯಿ ಆಗ್ತಾ ಇದ್ದೀನಿ. ಸಾವಯವದಲ್ಲೇ ಉಪ್ಪಿ, ಸಾವಯವ ನಿಂಬೆಲಿ, ಪ್ರತಿಯೊಂದು ಸಾವಯವ ಐಟಮ್ ತಗೊಂಡೆ ಉಪ್ಪಿನಕಾಯಿ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿ ಖರ್ಚಾಗ್ತಿದೆ, ತುಂಬಾ ಇಷ್ಟಪಟ್ಟು ತಗೊಂತಿದ್ದಾರೆ. ಉಪ್ಪಿನಕಾಯಿ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನ ಯಾವ ರೀತಿ ಒಂದು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ? ಕೆಜಿ ಲೆಕ್ಕದಲ್ಲಿ ಏನ್ ರೇಟ್ ಅಲ್ಲಿ ಮಾರಾಟ? ಕೆಜಿ ಲೆಕ್ಕದಲ್ಲಿ ನಾನು ಇವಾಗ 400 ರೂಪಾಯಿ ಒಂದು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತಿದ್ದೀನಿ. ಎಲ್ಲ ಕೇಳ್ತಾರೆ ಕೆಲವರೆಲ್ಲ, ಅಲ್ಲಪ್ಪ ಅಲ್ಲಿ 250 ರೂಪಾಯಿ ಕೊಟ್ರೆ 5 ಕೆಜಿ ಉಪ್ಪಿನಕಾಯಿ ಕೊಡ್ತಾರೆ, ನೀನೇನು 1 ಕೆಜಿ 400 ರೂಪಾಯಿ ಮಾರ್ತೀಯ ಅಂತ. ಬಟ್ ನಾನು ಬೆಳೆದಿರೋಂಥ ಸಾವಯವ ನಿಂಬೆ ಹಾಕ್ತೀನಿ, ಮರದ ಗಾಣದಿಂದ ತೆಗೆದಿರೋಂಥ ಎಣ್ಣೆ ಹಾಕ್ತೀನಿ, ಆಮೇಲೆ ಖಾರದ ಪುಡಿನ ಸಾವಯವ ರೈತರ ಹತ್ರ ತಂದು ಮೆಣಸಿನಕಾಯಿ ಖಾರದ ಪುಡಿ ಮಾಡಾಕ್ತೀನಿ. ಈ ತರ ಎಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳು ತಗೋಬೇಕಂದ್ರೆ ನನಗೂ ರೇಟ್ ಬಿದ್ದೇ ಬೀಳುತ್ತೆ. ಆ 400 ರೂಪಾಯಿಗೆ ಮಾರಲಿಲ್ಲ ಅಂದ್ರೆ ನನಗೆ ಉಪ್ಪಿನಕಾಯಿ ಮಾಡಿದ್ರು ಪ್ರಯೋಜನ ಇಲ್ಲಂಗೆ ನನಗಾಗುತ್ತೆ. ತುಂಬಾ ಜಾಸ್ತಿ ಆಯ್ತಪ್ಪ ರೇಟ್ ಅಂತ ಅಂತಾರ ಗ್ರಾಹಕರು? ತಗೊಂತಾರೆ ಅಂತಾರೆ ಗ್ರಾಹಕರು, ತುಂಬಾ ಜಾಸ್ತಿ ಐತೆ ರೇಟ್ ಅಂತಾರೆ. ಬಟ್ ತುಂಬಾ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಸಿಗಲ್ಲ ಇಂತ ಉಪ್ಪಿನಕಾಯಿ ಅಂತಾರೆ. ಅದೊಂದು ಖುಷಿ ಆಗುತ್ತೆ. ಬಟ್ ರೇಟ್ ಸಮಸ್ಯೆ ಇದೆ. ರೇಟ್ ಇವಾಗ ಈ ಅಮೆಝಾನ್ ಅದರಲ್ಲೆಲ್ಲ ನೋಡಿದ್ರೆ 1/2 ಕೆಜಿಗೆ 250 ರೂಪಾಯಿ 300 ರೂಪಾಯಿ ಎಲ್ಲ ಹಾಕ್ತಾರೆ. ಬಟ್ ನಾವು 400 ರೂಪಾಯಿ ಕೆಜಿ ಕೊಡ್ತಿದ್ವಿ. 400 ರೂಪಾಯಿ ಕೆಜಿ ಕೊಡೋದ್ರಿಂದ ನಮಗೆ ಆಗುತ್ತೆ ಸ್ವಲ್ಪ, ಆದ್ರೂ ರೈತನಿಗೆ ಉಳಿಯುತ್ತೆ ದುಡ್ಡು ಅಂತ. ಉಪ್ಪಿನಕಾಯಿ ಆದ್ರೆ 400 ರೂಪಾಯಿ ಮಾರಾಟ ಮಾಡ್ತಾರ. ಈ ಸಾವಯವ ಸಂತೆಯಲ್ಲಿ ನಿಂಬೆಹಣ್ಣು ಮಾರಾಟ ಮಾಡ್ತೀವಿ ಅಂದ್ರೆ ಅದನ್ನ ಯಾವ ರೀತಿ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಥವಾ ಪೀಸ್ ಲೆಕ್ಕದಲ್ಲಿ? ಇವಾಗ ಸಾವಯವದ ಮಾರ್ಕೆಟ್ ಅಲ್ಲಿ ನಾವೆಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ವಿ ಸರ್, 10 ರೂಪಾಯಿಗೆ 4 ನಿಂಬೆಹಣ್ಣು ಅಂತ. ಫಸ್ಟ್ ಎಲ್ಲ 3 ಕೊಡ್ತಾ ಇದ್ವಿ, ಇಲ್ಲ 3 ತುಂಬಾ ಕಮ್ಮಿ ಆಯ್ತು ಅಂತ ಗ್ರಾಹಕರು ಬೇಡಿಕೆ ಇಟ್ರು, 4 ಕೊಡ್ತಾ ಇದೀವಿ ಇವಾಗ. ಪ್ರತಿ 10 ರೂಪಾಯಿಗೊಂದು 4 ನಿಂಬೆಹಣ್ಣು ಎಷ್ಟ ತಗೊಂಡ್ಲಿ 10 ರೂಪಾಯಿಗೆ ನಾವು 100 ನಿಂಬೆಹಣ್ಣು ತಗೊಂಡ್ಲಿ, 10 ರೂಪಾಯಿಗೆ 4 ನಿಂಬೆಹಣ್ಣು ತಗೊಂಡ್ಲಿ, ಅಷ್ಟೇ ರೇಟ್ ನಮ್ದು ಸೀಮಿತ ಇರುತ್ತೆ. ನಾನು 50 ತಗೊಂಡಪ್ಪ, ನಾನು 100 ತಗೊಂಡಪ್ಪ, ನನಗೆ ಒಂದು ಎಕ್ಸ್ಟ್ರಾ ಕೊಡು ಅಂತಂದ್ರೆ ಅದು ಎಕ್ಸ್ಟ್ರಾ ಕೊಡಲ್ಲ ನಾವು. 10 ರೂಪಾಯಿಗೆ 4 ನಿಂಬೆಹಣ್ಣು ನೀವು ಅದ್ರ ಲೆಕ್ಕ ಎಷ್ಟು ಬೇಕೋ ಅಷ್ಟು ತಗೊಂಡೋಗಿ ಅಂತ ಗ್ರಾಹಕರು ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಾರೆ. ನಿಮ್ಮ ಹತ್ರ ತಗೊಂಡಂತ ಗ್ರಾಹಕರು ನಿಮ್ಮ ನಿಂಬೆಹಣ್ಣನ್ನು ಉಪಯೋಗಿಸಿದ ಮೇಲೆ ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ತುಂಬಾ ಚೆನ್ನಾಗಿರುತ್ತೆ ಪ್ರತಿಕ್ರಿಯೆ. ಹೇಳ್ತಾರೆ ಬಂದು, ಸರ್ ನಿಮ್ ನಿಂಬೆಹಣ್ಣು ತಗೊಂಡಿದ್ದೀವಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, 15 ದಿನ ಇಟ್ಟಿದ್ದೀನಿ ಸರ್, ಇನ್ನೂ ಹಂಗೆ ಇದೆ ಅಂತ. ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಸರ್. ಫ್ರಿಡ್ಜಲ್ಲಿ ಇಡಬೇಡಿ, ಫ್ರಿಡ್ಜ್ ಹೊರಗಡೆ ಇಡಿ, ಒಂದು ಕವರ್ ಹಾಕಿ ಹೊರಗಡೆ ಇಡಿ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. 15-20 ದಿನದವರೆಗೂ ನಿಮ್ಗೆ ಏನೂ ಆಗಲ್ಲ, ನಿಮ್ಮ ಅಷ್ಟು ಚೆನ್ನಾಗಿರುತ್ತೆ. ಹೌದು ಸರ್, ನೀವು ಹೇಳೋದು ನಿಜ ಅಂತ ಅವರು ಒಪ್ಕೊಂತಾರೆ, 100% ಸಾವಯವದ ಅಂತಾನು. ಯಾಕಂದ್ರೆ ನಾವು ಕೆಮಿಕಲ್ ಹಾಕಿದ್ರೆ ಆ ಸ್ಮೆಲ್ಲು ಬರಲ್ಲ, ಅಷ್ಟು ದಿನನೂ ಬಾಳಿಕೆನೂ ಬರಲ್ಲ, ಆ ಕ್ವಾಲಿಟಿನೂ ಬರಲ್ಲ. ಹಂಗಾಗಿ ಅದು ಗೊತ್ತಾಗುತ್ತೆ, ಸಾವಯವನ ಇಲ್ಲ ಇದು ಕೆಮಿಕಲ್ ಹೊಡೆದ್ರೆ ಅದ ಪ್ರತಿಯೊಬ್ಬರಿಗೂ ಯೂಸ್ ಮಾಡಿದ್ಮೇಲೆ ಗೊತ್ತಾಗೇ ಆಗುತ್ತೆ. ಈಗ 130 ನಿಂಬೆ ಗಿಡದ ಅಂತಂದ್ರೆ ವರ್ಷದಲ್ಲಿ 3 ಬೆಳೆ ಬರುತ್ತೆ ಅಂದ್ರೆ ಎಷ್ಟು ಖರ್ಚು ಬರುತ್ತೆ, ಅಂತಿಮವಾಗಿ ನಿಮ್ಗೆ ಎಷ್ಟು ಲಾಭ ಬರುತ್ತೆ? ಸರ್, ನಾನು ಇದುವರೆಗೂ ನಿಂಬೆ ಗಿಡ ಕೇಳಿದ್ನಲ್ಲ, ಖರ್ಚೆ ಮಾಡಿಲ್ಲ ನಾನು. ಅಂದ್ರೆ ನೀರಿಲ್ಲ ಅಂತ 1-2 ಸಲ ಟ್ಯಾಂಕರ್ ಓಡಿಸಿದ್ದೆ, ಒಂದ್ 4,000 ಖರ್ಚು ಮಾಡಿ ಟ್ಯಾಂಕರ್ ಓಡಿಸಿದೆ, ಅದು ಬೇಡ, ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ನನಗೆ ಟ್ಯಾಂಕರ್ ಓಡಿಸೋ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬಿಟ್ಟೆ. ಯಾವುದೇ ರೀತಿ ಖರ್ಚು ಮಾಡಿಲ್ಲ ಸದ್ಯಕ್ಕೆ. ಇವಾಗ ನೀರಾಗಿದೆ, ಮಸ್ತಾಗಿ ನೀರಾಗಿದೆ, ಇವಾಗ ಚೆನ್ನಾಗಿದೆ ನಿಂಬೆ ಗಿಡಗಳು. ಅದ್ರ ಮಧ್ಯದಲ್ಲಿ ಇದೆಲ್ಲ ತರಕಾರಿ ಬೆಳೆ ಎಲ್ಲ ಬೆಳಿಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಎಷ್ಟು ಆದಾಯ ಬರ್ತಾ ಇದೆ ಸರ್? ಇವಾಗ ನನಗೆ ಈ ವರ್ಷದ ಆದಾಯ 30,000 ಬಂದಿದೆ ಸರ್. 5 ವರ್ಷದ ಸಸಿಗಳು 30,000 ಲಾಭ ಬಂದಿದೆ. ಇನ್ನು ವರ್ಷ ವರ್ಷ ಮುಂದೆ ಗಿಡಗಳು ದೊಡ್ಡವಾದಂಗೆಲ್ಲ ಆದಾಯ ಜಾಸ್ತಿ ಬರೋ ಸಾಧ್ಯತೆ ಇದೆ. ದೊಡ್ಡವಾದಂಗೆಲ್ಲ ಜಾಸ್ತಿ ಆದಾಯ ಬಂದೇ ಬರೋ ಸರ್, 100% ಜಾಸ್ತಿ ಆದಾಯ ಬರುತ್ತೆ. ಆದಷ್ಟು ನಾವು ಹಣ್ಣುಗಳು ಮಾರೋಕ್ಕಿಂತ ಮೌಲ್ಯವರ್ಧಿತ ಮಾಡಿ ಮಾರಿದ್ರೆ ಸ್ವಲ್ಪ ರೈತನಿಗೆ ದುಡ್ಡು ಉಳಿ ಅಂತ ಇದಾಗುತ್ತೆ, ಕೆಲಸ ಆಗುತ್ತೆ ಅಂತ ನನ್ನ ಒಂದು ಇದು. ಈಗ ಬೇರೆ ಬೇರೆ ಹಣ್ಣುಗಳಿಗಾದ್ರೆ ಪ್ರತ್ಯೇಕವಾದ ಮಾರುಕಟ್ಟೆ ಇದೆ, ಸಾಕಷ್ಟು ಬೇಡಿಕೆ ಇರುತ್ತೆ, ಬಂದು ತಗೊಂಡು ಹೋಗ್ತಾರೆ. ಈ ನಿಂಬೆ ಹಣ್ಣಿಗೆ ಒಂದು ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತ ರೈತರು ಬೆಳೆದ್ರೆ ಮಾರಾಟ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತೀರ ಸರ್? ಇಲ್ಲ, ಮಾರ್ಕೆಟ್ ಇದೆ ಬೀದರ್ ಕಡೆ ಎಲ್ಲ ಮಾರ್ಕೆಟ್ ದೊಡ್ಡ, ನಮ್ಮ ಕರ್ನಾಟಕದ ದೊಡ್ಡ ಮಾರ್ಕೆಟ್ ಬೀದರ್. ಬೀದರಲ್ಲಿ ತುಂಬಾ ನಿಂಬೆ ಬೆಳೀತಾರೆ, ಅಲ್ಲಿ ಮಾರ್ಕೆಟ್ ಇದೆ. ಬಿಟ್ಟರೆ ತುಮಕೂರು ಇದೆ, ತುಮಕೂರಲ್ಲಿ ಮಾರ್ಕೆಟ್ ಇದೆ ನಿಂಬೆ ಮಾರ್ಕೆಟು, ಅಲ್ಲಿಗೆ ತಗೊಂಡು ಹೋಗ್ಬೋದು. ಬಟ್ ಅದೇ ರೈತರು ಯಾವುದೇ ಆಗಲಿ ಸಮಗ್ರ ಕೃಷಿ ಮಾಡ್ಬೇಕು. ನಾನು ನಿಂಬೆ 10 ಎಕರೆ ಇದೆ, ನಿಂಬೆ ಹಾಕ್ತೀನಿ, ನಿಂಬೆ ಎಲ್ಲ ನಿಂಬೆ ಹಾಕ್ಬಿಡ್ತೀನಿ, ನನಗೆ ಅಷ್ಟು ದುಡ್ಡು ಬಂದ್ಬಿಡುತ್ತೆ ಅಂತ ಅದು ಸಾಧ್ಯ ಇಲ್ಲದ ಮಾತು. ಸಮಗ್ರ ಕೃಷಿ ಮಾಡ್ಬೇಕು, ಎಲ್ಲ ತರಕಾರಿಗಳನ್ನು, ಎಲ್ಲ ಹಣ್ಣುಗಳ ಗಿಡಗಳನ್ನು ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ಬೇಕು. ಅವಾಗ ಅವ್ರಿಗೆ ಮಾರೋ ಅಂತ ಹೊರೆ ಕಮ್ಮಿ ಆಗುತ್ತೆ. 100 ನಿಂಬೆ ಇದ್ರೆ 100 ನಿಂಬೆ ಮಾರಾಟಕ್ಕೆ ಕಷ್ಟ ಆಗುತ್ತೆ, 10 ನಿಂಬೆ ಇದ್ರೆ 10 ನಿಂಬೆ ಮಾರಾಟ ಮಾಡ್ಬೋದು ಆರಾಮಾಗಿ. ಅದೇ ಇನ್ನೊಂದು 10 ದಾಳಿಂಬೆ ತಗೊಳ್ಳಿ, ಇನ್ನೊಂದು 10 ಬಿಕ್ಕೆ ತಗೊಳ್ಳಿ, ಇನ್ನೊಂದು 10 ಕೆಜಿ ಬಾಳೆಹಣ್ಣು ತಗೊಳ್ಳಿ, ಅದನ್ನ ಎಲ್ಲಾದ್ರೂ ತಗೊಂಡು ಹೋಗ್ತಾರೆ. ನನ್ ಒಂದೇ 100 ಕೆಜಿನೂ ನಿಂಬೆ ಎಣ್ಣೆ ಮಾರ್ತೀನಿ ಅಂದ್ರೆ ಅವಾಗ ಕಷ್ಟ ಆಗುತ್ತೆ. 10 ಕೆಜಿ ಎಲ್ಲಾ 10 ಕೆಜಿ ಡಿವೈಡ್ ಆದ್ರೆ ಅವಾಗ ಎಲ್ಲರ ಗ್ರಾಹಕರಿಗೂ ತಗೊಳಕ್ ಚೆನ್ನಾಗಿರುತ್ತೆ, ನಮಗೂ ಮಾರಕ್ಕೂ ಈಸಿ ಆಗುತ್ತೆ. ಅದನ್ನು ಕಲಿಬೇಕು ರೈತರು ಅಂತ. ಕೊನೆಯದಾಗಿ, ಈ ನಿಮ್ಮ ಜಮೀನಿನಲ್ಲಿ ನಿಂಬೆ ಕೃಷಿ ಮಾಡ್ತಾ ಇದ್ರ, ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ತುಂಬಾ ಖುಷಿ ಅನ್ಸುತ್ತೆ. ನಿಂಬೆ ಜೊತೆಗೆ ನಂದೊಂದು ಶೆಡ್ ಇದೆ, ನಾಟಿ ಕೋಳಿ ಬಿಟ್ಕೊಂಡಿದ್ದೀನಿ. ನಾಟಿ ಕೋಳಿನೂ ನೋಡ್ಕೊಂಡು ನಿಂಬೆ ಕೃಷಿನೂ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷವಾಗಿದ್ದೀನಿ, ಆರೋಗ್ಯವಾಗಿ. ಫಸ್ಟ್ ಎಲ್ಲ ತುಂಬಾ ಬೆಂಗಳೂರು ಸೇರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಲ್ಲ ತುಂಬಾ ಆಗ್ಬಿಡಿತ್ತು. ಇತ್ತೀಚೆಗೆ ಇಲ್ಲಿ ಬಂದು ಒಳ್ಳೆ ವಾತಾವರಣ, ಒಳ್ಳೆ ಫುಡ್ ತಿನ್ನೋದ್ರಿಂದ ಎಲ್ಲಾ ಸಮಸ್ಯೆಗಳು ಕಮ್ಮಿ ಆಗಿದೆ, ಹಾಸ್ಪಿಟಲ್ಗೆ ಹೋಗೋದು ಕಮ್ಮಿ ಆಗಿದೆ. ಗ್ರಾಹಕರು ಏನಂದ್ರೆ, ರೈತರ ಗ್ರಾಹಕರು ಏನಂದ್ರೆ, ನಾವು ಫಸ್ಟ್ ಖರ್ಚು ಕಮ್ಮಿ ಆಗುತ್ತಪ್ಪ, 5 ರೂಪಾಯಿಗೆ ಸಿಕ್ತು, 10 ರೂಪಾಯಿಗೆ ಸಿಕ್ತು ಅನ್ನ ತರಕಾರಿ ತಿನ್ನದ್ ಬಿಟ್ಟು ಚೆನ್ನಾಗಿರೋ ತರಕಾರಿ ಆಗಲಿ, ಒಂದ್ ಸ್ವಲ್ಪ ರೇಟ್ ಆದ್ರೂ ಪರವಾಗಿಲ್ಲ. ನಾಳೆ ದಿನ ಅಲ್ಲಿ ಹಾಸ್ಪಿಟಲ್ಗೆ ಇಡಬೇಕು, ಅದೇ ದುಡ್ಡು ಅದ್ರಲ್ಲಿ ಕಾಲ್ಭಾಗ ಇಲ್ಲಿಡ್ರಿ, ನಾಳೆ ದಿನ ಮುಕ್ಕಾಲ್ಭಾಗ ದುಡ್ಡು ಉಳಿಯುತ್ತೆ ನಿಮಗೆ. ಇಲ್ಲ ನೀವು ಕೆಮಿಕಲ್ ತಿಂತ ಅಂದ್ರೆ ಮತ್ತೆ ನೀವು ದುಡ್ಡಿರೋ ದುಡ್ಡೆಲ್ಲ ಅಲ್ಲೇ ಹೋಗುತ್ತೆ. ಈ ನಿಂಬೆ ಕೃಷಿ ಜೊತೆಗೆ ನಾಟಿ ಕೋಳಿನ ಸಾಕಾಣಿಕೆ ಮಾಡ್ತಾ ಇದ್ರ, ಅದನ್ನು ಉಪಕಸವಾಗಿ ಅಳವಡಿಸ್ಕೊಂಡಿದೀರ? ಹೌದು, ಉಪಕಸವಾಗಿ ಅಳವಡಿಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹೋಗ್ತಾ ಇದೆ. 15-20 ರೂಪಾಯಿ ಒಂದು ಮೊಟ್ಟೆ ಸೇಲ್ ಮಾಡ್ತಾ ಇದ್ದೀನಿ. 450 ರೂಪಾಯಿ ಕೆಜಿ ಮಾಂಸ ಸೇಲ್ ಮಾಡ್ತಾ ಇದ್ದೀನಿ. ಎಷ್ಟಿದೆ ಕೋಳಿ? ಇವಾಗ ಸದ್ಯಕ್ಕೆ 100 ಕೋಳಿ ಇದೆ ಸೇಲ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ ಕೊಡ್ತೀನಿ, ಕೊಡೋದು ಕಮ್ಮಿ, ಸ್ವಲ್ಪ ಮೊಟ್ಟೆ ಮಾರಾಟ ಜಾಸ್ತಿ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಲಾಭ ತಂದು ಕೊಡ್ತಾ ಇದೆ? ಲಾಭ ತಂದು ಕೊಡ್ತಾ ಇದೆ ಸರ್, ಮೊಟ್ಟೆ ಮಾರಾಟದಿಂದ ಲಾಭ ಇದೆ. ಎಲ್ಲ ತುಂಬಾ ಜನ ಅಫಿಷಿಯಲ್ಸ್ ಕೇಳ್ತಾರೆ, ಯಾಕಂದ್ರೆ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಇವತ್ತಿನ ದಿನ ಒರಿಜಿನಲ್ ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಎಲ್ಲೂ ಸಿಗ್ತಾ ಇಲ್ಲ. ಡೂಪ್ಲಿಕೇಟ್ ಅದೇನ ಟೀ ಪುಡಿ ಹಾಕಿ ಅದನ್ನ ತಂದು ಅದನ್ನ ಕೊಟ್ಟು ಇದು ನಾಟಿ ಮೊಟ್ಟೆ 8 ರೂಪಾಯಿ ತಗೊಳ್ಳಿ, 10 ರೂಪಾಯಿ ತಗೊಳ್ಳಿ ಅಂತ ಹೇಳಿ ಮೋಸ ಮಾಡ್ತಿದ್ದಾರೆ. ಬಟ್ ನಿಮ್ಗೆ ಒರಿಜಿನಲ್ ನಾಟಿ ಮೊಟ್ಟೆ ಬೇಕಂದ್ರೆ ಎಲ್ಲೂ ಸಿಗ್ತಿಲ್ಲ ದುಡ್ಡು. ನಾನೇ ಎಷ್ಟೋ ಸಲ ನಾನು ಒರಿಜಿನಲ್ ನಾಟಿ ಕೋಳಿ ಬೇಕು ಅಂತ ಹೇಳ್ಬಿಟ್ಟು ನಾನು 2 ತಿಂಗಳು ತಿರುಗಿದ್ದೀನಿ. ಒರಿಜಿನಲ್ ನಾಟಿ ಕೋಳಿ ಇರುತ್ತೆ, ಹಳ್ಳಿಲಿ ಹೋದ್ರೆ ಇರುತ್ತೆ, ಕೇಳಿದ್ರೆ ಕೊಡಲ್ಲ. ಏ ಇಲ್ಲ ನಾವು ಮನೆಗೆ ಇಟ್ಕೊಂಡೀವಿ ಅಂತಾರೆ. ಒಂದು ಕೋಳಿ ಕೊಡು ಅಂದ್ರೆ ಯಾರು ಕೊಡಲ್ಲ. ಅದೇ ಉದ್ದೇಶಕ್ಕೆ ನಾನೇ ಸಾಕಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಕಕ್ಕೆ ಪ್ರಯತ್ನ ಮಾಡಿ ನಾನು ನಾಟಿ ಕೋಳಿ ಸಾಕ್ತಾ ಇದ್ದೀನಿ. ರೆಡ್ಡಿ ಅವರ, ಈ ಕಾರ್ಯಕ್ರಮ ಕೇಳಂತ ರೈತ ಮಂದ್ರೆ ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನನ್ನ ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ಇದೆ. ನಂದು ದೊಡ್ಡಸಿದ್ದವನಹಳ್ಳಿ ಗ್ರಾಮ, ಚಿತ್ರದುರ್ಗದಲ್ಲೇ ವಾಸ ಇದ್ದೀನಿ. ಕುರುಮಡೆಕೆರೆಯಲ್ಲಿ ಜಮೀನ್ ಇದೆ. ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ನೀವು ತಗೊಬಹುದು. ನಮ್ಮ ಮೊಬೈಲ್ ನಂಬರು 9379662334. ಇದು ಚಿತ್ರದುರ್ಗ ತಾಲೂಕು ದೊಡ್ಡಸಿದ್ದನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ರೆಡ್ಡಿ ಅವರ ಮೊಬೈಲ್ ಸಂಖ್ಯೆ 9379662334. ಈ ನಂಬರ್ಗೆ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ರೆಡ್ಡಿ ಅವರೇ, ಇದುವರೆಗೂ ನಿಮ್ಮ ಈ ಸಾವಯವ ಕೃಷಿ ಹಾಗೂ ನಿಂಬೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರೆ ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು ತುಂಬಾ. ಇದುವರೆಗೂ ನಿಂಬೆ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ದೊಡ್ಡಸಿದ್ದವನಹಳ್ಳಿಯ ಪ್ರಗತಿಪರ ಕೃಷಿಕ ಕೆವಿ ಚಂದ್ರಶೇಖರ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.